ನೀಡುತ್ತಿದೆ ನಮಗೆಲ್ಲ ಮುತ್ತಿನಂತ ಕಾಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂತ ಕಾಳ ಇದುವರೆಗೆ ಕೃಷಿ ಹಾಡುಗಳನ್ನು ಕೇಳಿದ್ದೀರಿ. ನಲ್ಮೆ ಕೇಳುಗರೆ, ಈಗ ವೇಳೆ ಆಗಲಿದೆ 7 ಗಂಟೆ. ಇನ್ನು ಮುಂದೆ ಭಾರತ ಮತ್ತು ಸ್ಕಾಟ್ಲೆಂಡ್ ತಂಡಗಳ ನಡುವೆ ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ಪುರುಷರ ಟಿ20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಇನ್ನು ಮುಂದೆ 7 ಗಂಟೆಯಿಂದ 7:34 7 ಗಂಟೆ 45 ನಿಮಿಷದಿಂದ 8 ಗಂಟೆಯವರೆಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ 11:10 ಆಟದ ಮುಕ್ತಾಯದವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. Thank you. ಫುಟ್ಬಾಲ್ 2020. Good evening, namaskar. First ball 2020 is all the more important today because this is a big, big day for India. India versus Scotland, 37th match in Dubai DSC. And we are so excited because we have our experts in the studio. We'll have tons of things to talk about. So I'll straight away go to my experts and introduce them. We have Bantu Singh, former Indian cricketer, G. Rajaraman, senior sports journalist, my friend Adesh, and I'm Gitanjali Soni. तो स्वागत है आप सभी का. और इसी के साथ साथ अब सीधे सवाल जवाब की शुरुआत. बंटू जी, आपसे ये जानना चाहेंगे, जिस तरह से अभी एक बड़ी जीत हासिल की है न्यूजीलैंड ने और मार्जिन बहुत ज्यादा था, तो ये तो भारत के रन रेट के लिए और दिक्कत हो गई. जी बिल्कुल, रन रेट के लिए दिक्कत आई, लेकिन रन रेट तो तब काम में आएगा जब न्यूजीलैंड हारेगी. सबसे बड़ी बात ये देखने वाली है, अभी आज एक बीच में एक ऐसा लग रहा था झटका, जहां पर 17 ओवर में 100 रन बनाए थे न्यूजीलैंड की टीम ने, तो लगा शायद आज भारतीय दर्शक भी बड़े उत्साहित हो गए थे कि शायद न्यूजीलैंड 125-130 के स्कोर पे आउट हो और वो चीज ये नामीबिया कर सके वो स्कोर. लेकिन वो ऐसा हो ना सका, क्योंकि यही बड़ी टीम की खासियत होती है कि इस स्टेज पे न्यूजीलैंड बहुत अच्छा एक कॉम्पैक्ट टीम चल रही है और केन विलियमसन वेरी कूल कैप्टन, बड़े आराम से उन्होंने देखिए 3 ओवर में 60 रन एक्स्ट्रा बनाए और टीम को निकाल के ले गए. एंड राजा, बिकॉज क्लियरली टुडे व्हिच वी आर टॉकिंग अबाउट इट्स इंडिया एंड स्कॉटलैंड व्हिच इज गोइंग टू बी क्वाइट प्राइम फॉर ऑल ऑफ अस. So we just need India to win in all the departments, batting, bowling. So first of all, I'll ask you, what are the possibility for India to going into semi-finals? Because a lot of callers are going to call in. First, we'll invite the callers as well. आप हमें फोन कर सकते हैं 2342-1084 2342-1083. नंबर है हमारे 011 लगाएंगे तो आप STDC से फोन करेंगे तो 011 जरूर लगाएं. मोबाइल से भी 011 लगाना अनिवार्य है. I'll go back to Raja. So Raja, what are the possibilities? मैथमेटिकल चांस तो है गीतांजलि, लेकिन क्रिकेट मैदान में खेला जाता है, कैलकुलेटर से नहीं. और मुझे लगता है कि न्यूजीलैंड को अफगानिस्तान को हराना मुश्किल होगा, तो न्यूजीलैंड इफ इट विंस दैट मैच, कैलकुलेटर अपनी जगह बंद रहे, चाहे वो फोन में ऐप में क्यों ना हो या फिर अपने बैग में क्यों ना हो. आई थिंक इट्स वेरी इंपॉर्टेंट दैट इंडिया प्लेस वेल एंड विंस नॉट ओनली दिस मैच बट ऑल्सो द नेक्स्ट वन. अनदर इंपॉर्टेंट थिंग इज गोइंग टू बी टॉस, सो लेट्स सी व्हाट टॉस सेज टू अस. It must be because it's your birthday. You've lost so many of them. I'll say happy birthday first of all, and tell us what you're going to do and why. We're going to bowl first. Obviously, dew is going to be a big factor. We saw that in the previous games as well, and that allows us to get into the game with a new ball, try and get some breakthroughs early on, and chase that total down convincingly if the situation allows us to. But yeah, winning my first toss on my birthday, probably should have been playing our first game on my birthday. Yeah, perhaps. Now, what is doing enough? You'd have been discussing a whole lot of this in the change room to try and do as much as you can to give yourself the best chance. Look, first and foremost, you got to come out here and start well with the basics of the game. When the situation allows you to press forward, then as a team, then you capitalize on those situations. So there's no point coming into the game thinking this is what we need to do and this is where we should be at a certain stage. I think it all depends on our execution up front. But I think one thing that's important is the intensity that we have to bring from ball one in the field, especially as 11 players playing together. Entering the field is a great opportunity to create some energy, create some momentum, and carry that forward through the rest of the game. What else, if intensity is one of those things, do you try and stress to your side that is quite an experienced side about each game as you go along? I think for us, it's just about keeping that intensity going for 20 overs. When you played so much cricket over a long period of time, it's important to understand that when the situation is such where you can press forward or... make sure that the situation tips over in your favor. So that's something that we always expect from individuals, and people have done the job over the years, and exactly the mindset that we're going to bring in today as well. Any changes? Just one. Shardul Thakur misses out this game. Varun Chakravarti is back fit, so he's going to be our third spinner. All the best to that. Cheers. Thank you. Kyle, do you mind having a set of score? Look, it looks a good deck. It was a decent deck the other day, and it looks very similar. So either way, you were happy to go with that. What have you said to your side? Obviously, it's quite a big occasion. It is for many teams as they play against this side. What is it that you focus on particularly? But first of all, it's a great occasion for us, great occasion for Scottish cricket and the associate game.